ಗೊಂದಲ ಮಾಡ್ಕೊಂಬಿಟ್ರಿ ಹೇಳ್ತಾ ಹೇಳ್ತಾ ಖುಷಿನಲ್ಲಿ. ನೋಡಲ್ಲಿ ಆ ಬಾನು ಬಾಚಿ ತಬ್ಬಿದೆ ಧರೆಯನ್ನ ಅಂತ. ಇದೇ ರೀತಿ ಸರ್ವತ್ರ ಹೇಳಿದವರು ನೀಲಕಂಠಪ್ಪ ಅವರು ಹಾಸನದಿಂದ, ಮೇನಕಾ ನಟರಾಜ್ ತಾವು ಹಾಸನದಿಂದ, ಎಚ್ಆರ್ ರುದ್ರಸ್ವಾಮಿ ಚಿಕ್ಕಮಗಳೂರಿನಿಂದ, ನಿರ್ಮಲಾ ದುಮ್ಮೇನಹಳ್ಳಿಯಿಂದ, ಮೋನಿಕಾ ಸುರೇಶ್ ಹಾಸನದಿಂದ. ಓಕೆ ಹೇಳಿ, ಈ ಗೀತೆ ಬಗ್ಗೆ ಮಾತಾಡಬಹುದಾ? ಸಮಯ ಮುಗಿತಾ ಬಂದಿದೆ, ಬರ್ತಾ ಇದೆಯಲ್ಲ ಆಕಾಶ, ನಮ್ ಕೈಗೆ ಸಿಕ್ಕಿತ್ತರ ಅನ್ಸುತ್ತೆ ನಿಮಗೆ, ಮಳೆ ಬರ್ತಾ ಇರೋದಕ್ಕೂ ಆ ವಾತಾವರಣಕ್ಕೂ, ಸುತ್ತಮುತ್ತಲಿನ ವಾತಾವರಣ ಎಷ್ಟು ಜಮ್ ಜಮ್ ಅಂತ ಇರುತ್ತೆ. ನಮ್ಗೇನೋ ಆಚೆ ಹೋದಾಗ ಏನೋ ಕೈಗೆ ಸಿಕ್ಕದಂಗೆ ಅನ್ಸುತ್ತೆ, ಎಂತ ತಂಪಾದ ಗಾಳಿ ಅಲ್ವಾ, ಬೀಸೋ ಗಾಳಿಯಲ್ಲಿ ಹರಿವ ನೀರ ನೋಡಿ ಏನಂದಿದೆ ಸುಖ ಸುಖ ನೋಡಿ, ಎಷ್ಟು ಸುಮಧುರವಾದ ಸಾಹಿತ್ಯ, ಎಷ್ಟು ಸರಳವಾದ ಸಾಹಿತ್ಯ, ಎಷ್ಟು ರೋಮಾಂಚನವಾದ ಸಾಹಿತ್ಯ. ಕೇಳ್ತಾ ಕೇಳ್ತಾ ಎಷ್ಟೋ ಕಷ್ಟ ಸುಖಗಳನ್ನ ಮರ್ತು ಒಂದು ಮೂರು ನಿಮಿಷ ಆಕಾಶನೇ ಕೈಗೆ ಸಿಕ್ತೇನೋ ಅನ್ಸುತ್ತೆ. ಒಳ್ಳೇದು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಸಮಯ ಮುಗಿತಾ ಬಂದಿದೆ. ಧನ್ಯವಾದಗಳು ಈ ಕಾರ್ಯಕ್ರಮ, ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಈ ಕಾರ್ಯಕ್ರಮ ನಿಮ್ಮ ತನಕ ಸುಗಮವಾಗಿ ಮೂಡಿ ಬರಲು ಕಾರಣರಾದಂತಹ ತಾಂತ್ರಿಕ ವರ್ಗದಲ್ಲಿ ಆರ್ ಕೆ ಲೋಕೇಶ್, ಸೋಮಶೇಖರ್, ಖಾಲಿ ಉಮಾಯುದ್ದೀನ್ ಹಾಗೂ ನಾಗರಾಜ್ ಮೂರ್ತಿ ಅವರು. ಕೇಳಿ ಪದ ಸಂಪದ ನೇರ ಪ್ರಸಾರದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಜಿಡಿ ರಮೇಶ್ ಗೊಲ್ಲರಹಳ್ಳಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಿಸಾನ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಚಟುವಟಿಕೆ ಕುರಿತು ಬಾನುಲಿ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಅಪ್ರದಾನ ಹಣ್ಣುಗಳ ಬೇಸಾಯ ಕ್ರಮ ಕುರಿತು ಅರಕಲಗೂಡು ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಡಿ ರಾಜೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಫಲಸಿರಿ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅಪ್ರಧಾನ ಹಣ್ಣುಗಳ ಬೇಸಾಯ ಕ್ರಮ ಈ ಕುರಿತಂತೆ ಅರಕಲಗೂಡಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಿ ರಾಜೇಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರತಕ್ಕಂತಹ ವಿಷಯ ಹಾಸನ ಜಿಲ್ಲೆಯಲ್ಲಿ ಬೆಳೆಯಬಹುದಾದ ಅಪ್ರದಾನ ಹಣ್ಣುಗಳ ಪರಿಚಯ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಅಪ್ರದಾನ ಹಣ್ಣುಗಳನ್ನ ಕಿರು ಹಣ್ಣುಗಳು ಅಂತಲೂ ಕೂಡ ಕರೆಯಲಾಗುತ್ತೆ. ಏನು, ಬಹಳ ಹಿಂದೆ ಹಳ್ಳಿಯ ಭಾಗದಲ್ಲಿ ಈ ಹಣ್ಣುಗಳನ್ನು ಬಳಕೆಯನ್ನು ಮಾಡಲಾಗ್ತಾ ಇತ್ತೋ ಅದೇ ಹಣ್ಣುಗಳನ್ನು ಈಗ ಅಪ್ರದಾನ ಹಣ್ಣುಗಳು ಅಂತ ಹೇಳಿ ಕರೆಯಲಾಗ್ತಾ ಇದೆ. ಯಾಕೆ ಅಂತ ಹೇಳಿದರೆ ಈ ಅಪ್ರದಾನ ಹಣ್ಣುಗಳಿಗೆ ತನ್ನದೇ ಆದಂತಹ ಮಹತ್ವ ಇದೆ, ತನ್ನದೇ ಆದಂತಹ ಕೆಲವೊಂದಷ್ಟು ಪೋಷಕಾಂಶಗಳನ್ನು ಈ ಒಂದು ಹಣ್ಣುಗಳು ಹೊಂದಿರ್ತವೆ. ಈ ಹಣ್ಣುಗಳ ಮೂಲಕ ಅನೇಕ ವೈದ್ಯಕೀಯ ಅಥವಾ ಔಷಧೀಯ ಗುಣಗಳನ್ನು ಕೂಡ ಕಾಣಬಹುದು. ಈ ಎಲ್ಲ ಕಾರಣಕ್ಕಾಗಿ ಇವತ್ತು ಅಪ್ರದಾನ ಹಣ್ಣುಗಳಿಗೆ ಹೆಚ್ಚಿನ ಬೇಡಿಕೆ ಬಂದಿದೆ. ಏನು ಈಗಾಗಲೇ ನಾನು ಹೇಳಿದ ಹಾಗೆ ಗ್ರಾಮೀಣ ಭಾಗದಲ್ಲಿ ಈ ಹಣ್ಣುಗಳನ್ನು ಬಳಕೆಯನ್ನು ಮಾಡಲಾಗ್ತಾ ಇತ್ತೋ ಅದು ಇವತ್ತು ಪೇಟೆ ಪಟ್ಟಣಗಳಿಗೂ ಕೂಡ ಕಾಲಿಟ್ಟಿದೆ. ಅಲ್ಲಿ ಒಂದು ದೊಡ್ಡ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿಕೊಂಡಿದೆ. ಇವತ್ತು ಅಪ್ರದಾನ ಹಣ್ಣುಗಳನ್ನು ಬಹಳ ಉಚಿತವಾಗಿ ನಾವು ಬಳಕೆಯನ್ನು ಮಾಡ್ತಾ ಇದ್ವಿ ಹಿಂದೆಲ್ಲ. ಮತ್ತು ಯಾರೂ ಕೂಡ ಈ ಹಣ್ಣುಗಳನ್ನು ಕೇಳಿದರೆ ಅಥವಾ ಅಪೇಕ್ಷೆ ಪಟ್ಟರೆ ಯಾರೂ ಕೂಡ ಇಲ್ಲ ಅಂತೇಳಿ ಹೇಳ್ತಾ ಇರಲಿಲ್ಲ, ಮಾರಾಟವನ್ನು ಮಾಡ್ತಾ ಇರಲಿಲ್ಲ. ಅಂತಹ ಹಣ್ಣುಗಳಿಗೆ ಇವತ್ತು ಹೆಚ್ಚಿನ ಬೇಡಿಕೆ ಬಂದಿದೆ. ಸಾಮಾನ್ಯವಾಗಿ ನಾವು ಉಪಯೋಗ ಮಾಡ್ತಕ್ಕಂತಹ ಪ್ರಧಾನವಾದಂತಹ ಹಣ್ಣುಗಳೇನಿದ್ದಾವೋ ಆ ಹಣ್ಣುಗಳಿಗಿಂತಲೂ ಕೂಡ ಹೆಚ್ಚಿನ ಬೆಲೆ ಇವತ್ತು ಅಪ್ರದಾನ ಹಣ್ಣುಗಳಿಗೆ ಇದೆ. ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಬೇಡಿಕೆ ಬಂದಿದೆ. ಈ ಬೇಡಿಕೆಯನ್ನು ನಮ್ಮ ರೈತ ಬಾಂಧವರೇ ಪೂರೈಕೆಯನ್ನು ಕೂಡ ಮಾಡಬೇಕು. ಪೂರೈಕೆಯನ್ನು ಮಾಡುವ ಮೂಲಕ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಚೆನ್ನಾಗಿ ಇಟ್ಕೊಳ್ಬಹುದು. ಈ ನಿಟ್ಟಿನಲ್ಲಿ ನಮ್ಮ ಭಾಗದಲ್ಲಿ ಯಾವೆಲ್ಲ ಅಪ್ರದಾನ ಹಣ್ಣುಗಳನ್ನು ಬೆಳೆಯಬಹುದು, ಅವುಗಳ ಮಹತ್ವ ಏನು, ಅವುಗಳ ಸಾಗುವಳಿ ಪದ್ಧತಿ ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಅರಕಲಗೂಡಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಡಾಕ್ಟರ್ ಡಿ ರಾಜೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. ರಾಜೇಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಅಪ್ರದಾನ ಹಣ್ಣುಗಳ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಡಿ. ಯಾಕೆ ನಾವು ಅಪ್ರದಾನ ಹಣ್ಣುಗಳು ಅಂತ ಹೇಳಿ ಇದನ್ನು ಕರೀತೇವೆ? ಅದು ಹೆಸರು ಹೇಳುತ್ತೆ, ಈಗ ಮೈನರ್ ಫ್ರೂಟ್ಸ್ ಅಂತ ಅಂದ್ಬಿಟ್ಟು. ಮೈನರ್ ಫ್ರೂಟ್ಸ್ ಅಂತ ಅಂದ್ರೆ ಅದು ಫ್ರೂಟ್ಸ್ ಮೈನರ್ ಅಲ್ಲ, ನಾವು ತುಂಬಾ ಸಣ್ಣ ಪ್ರದೇಶದಲ್ಲಿ ಅದನ್ನ ಬೆಳೀತಾ ಇದೀವಿ ಅಥವಾ ಸಣ್ಣ ಪ್ರದೇಶದಲ್ಲಿ ಕಾಣಸಿಗುತ್ತೆ ಅಂತ. ಅಂದ್ರೆ ನಾವದನ್ನ ರೆಗ್ಯುಲರ್ ಯೂಸ್ ಅಲ್ಲಿ ನಾವು ಬಳಸ್ತಾ ಇಲ್ಲ. ಅಂದ್ರೆ ನಾವು ದಿನ ಬಳಕೆಯಲ್ಲಿ ನಾವು ಹಣ್ಣುಗಳನ್ನ ಏನ್ ಬಳಸ್ತೀವಿ ಅಂತಂದ್ರೆ ಬಾಳೆಹಣ್ಣು, ಆಮೇಲೆ ಪಪ್ಪಾಯ, ಸೇಬು, ಆಮೇಲೆ ಸೀಬೆಹಣ್ಣು, ಮೂಸಂಬಿ, ಪೋಮ್ಗ್ರಾನೆಟ್, ಇವನ್ನೆಲ್ಲ ರೆಗ್ಯುಲರ್ ಆಗಿ ಬಳಸಕ್ ಶುರು ಮಾಡಿದೀವಿ. ಅಂದ್ರೆ ಮುಂಚೆಯಿಂದ ಬಳಸ್ತಾ ಇದೀವಿ. ಆದ್ರೆ ಇವಾಗ ನಾವು ಹೊಸದಾಗಿ ಕೆಲವು ಹಣ್ಣುಗಳನ್ನ ನಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸ್ತಾ ಇದೀವಿ. ಅಂದ್ರೆ ಮುಂಚೆ ಇತ್ತು, ಮಧ್ಯದಲ್ಲಿ ಒಂದು ಗ್ಯಾಪ್ ಆದಂಗಾಗಿತ್ತು, ಈಗ ಅದನ್ನ ಮತ್ತೆ ಶುರು ಮಾಡ್ತಾ ಇದೀವಿ. ಅದರಲ್ಲಿ ಕೆಲವು ಬೆಳೆಗಳನ್ನ ನಾವು ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಈಗ ಬಟರ್ ಫ್ರೂಟು, ಡ್ರ್ಯಾಗನ್ ಫ್ರೂಟು, ಎಲ್ಲರೂ ಜನ ಈಗ ಹೆಚ್ಚಿನದಾಗಿ ಆಲ್ಮೋಸ್ಟ್ ಅದನ್ನ ಬೆಳೆಯೋ ಕಡೆಯಲ್ಲೂ ತುಂಬಾ ಉತ್ಸುಕತೆ ತೋರಿಸ್ತಿದ್ದಾರೆ, ಜನ ತಿನ್ನೋದ್ರ ಕಡೆಯಲ್ಲೂ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಹಾಗಾಗಿ ಅವೆಲ್ಲ ಈಗ ಮುನ್ನೆಲೆಗೆ ಬರ್ತಾ ಇದಾವೆ. ಈಗ ಡ್ರ್ಯಾಗನ್ ಫ್ರೂಟು ಈಗ ಆಲ್ಮೋಸ್ಟ್ ಈಗ ಎಲ್ಲ ಕಡೆ ಏರಿಯಾ ಬರ್ತಾ ಇದೆ. ಬಟರ್ ಫ್ರೂಟು ಅಷ್ಟೇ, ಈಗ ಮೈನರ್ ಫ್ರೂಟ್ ಅಂತ ಕರೆಯಕ್ಕೆ ಸಾಧ್ಯನೇ ಇಲ್ಲ, ಆಲ್ಮೋಸ್ಟ್ ಮೇಜರ್ ಫ್ರೂಟಿಗೆ ಬರೋ ಹಂತಕ್ಕೆ ಬಂದಿದೆ. ಹಾಗಾಗಿ ಇಂಥ ಈ ತರ ಬೇರೆ ಬೇರೆ ಬೆಳೆಗಳಾದ ಇನ್ನು ಲಿಚ್ಚಿ, ಸೀತಾಫಲ, ರಾಂಬುತಾನು, ಮತ್ತೆ ನಮ್ಮ ಕೋಕಮ್ ಅಂದ್ರೆ ಗಾರ್ಸಿನಿಯಾ ಇಂಡಿಕಾ ಅಂತ ಇದ್ ಮಾಡ್ತೀವಿ, ಪುನರ್ಪುಳಿ ಇರ್ಬೋದು, ಆಮೇಲೆ ರೋಸ್ ಆಪಲ್, ಪನ್ನೇರ್ಲ ಹಣ್ಣು, ಮತ್ತೆ ಇನ್ನು ಬೇರೆ ಬೇರೆ ಒಂದು ಮೈನರ್ ಫ್ರೂಟ್ಸ್, ಹುಣ್ಸೆನು ನಾವು ಈಗ ಮೈನರ್ ಫ್ರೂಟ್ಸ್ ಅಲ್ಲೇ ಕನ್ಸಿಡರ್ ಮಾಡ್ತಾ ಇದೀವಿ. ಈ ಎಲ್ಲವನ್ನು ನಾವು ಮೈನರ್ ಫ್ರೂಟ್ಸ್ ಅಂತ ಕರಿತೀವಿ. ಮತ್ತೆ ಇವು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದಾವೆ. ಹಾಗಾಗಿ ಅದು ನಾನು ಏನೇನು ಹಣ್ಣುಗಳಿಲ್ಲದೆ ಅವನ್ನೆಲ್ಲ ನಮ್ಮ ಹಾಸನ ಜಿಲ್ಲೆಯಲ್ಲಿ ಬಹುತೇಕವಾಗಿ ಬೆಳಿಬಹುದು. ಹಾಗಾಗಿ ಅದು ಯಾವ ರೀತಿ ನಾವು ಬೆಳಿಬಹುದು ಅಂತ ನಾವು ಇವತ್ತು ಚರ್ಚೆ ಮಾಡಬಹುದು. ಬಹಳ ಮುಖ್ಯವಾಗಿ ಇವತ್ತು ಹೆಚ್ಚು ಬೇಡಿಕೆಯಲ್ಲಿ ಇರತಕ್ಕಂಥ ಹಣ್ಣು ಅಂತ ಹೇಳಿದ್ರೆ ಬೆಣ್ಣೆ ಹಣ್ಣು. ಯಾಕೆ ಇಷ್ಟೊಂದು ಬೇಡಿಕೆ ಬಂದಿದೆ? ಇದನ್ನ ನಮ್ಮ ಭಾಗದಲ್ಲಿ ಬೆಳೆಯಬಹುದಾ? ಹೇಗೆಲ್ಲ ಬೆಳೆಯುವ ಅಂತ ಸಾಧ್ಯತೆ ಇದೆ? ಬಟರ್ ಫ್ರೂಟು ಖಂಡಿತವಾಗ್ಲೂ ನಮ್ಮ ಭಾಗದಲ್ಲಿ ಬೆಳಿಬಹುದಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಅದರಲ್ಲಿ ಯಾವುದೇ ರೀತಿ ಚಾಲೆಂಜಸ್ ಇಲ್ಲ ರೈತರಿಗೆ. ಅವರು ಅಂತರ್ ಬೆಳೆಯಾಗಿ ಬೆಳಿಬಹುದು, ಪ್ಯೂರ್ ಕ್ರಾಪ್ ಆಗಿ ಬೆಳಿಬಹುದು. ಬರೀ ಬೆಣ್ಣೆ ಹಣ್ಣನ್ನೇ ಹಾಕ್ತೀವಿ, ಇಡೀ ಜಮೀನ್ ಪೂರ್ತಿ ಅಂದ್ರೂ ಹಾಕ್ಬಹುದು ಆರಾಮಾಗಿ. ನಮ್ಮಲ್ಲಿ ಎಷ್ಟು ತೆಂಗಿನ ತೋಟಗಳಿದ್ದಾವೆ, ತೆಂಗಿನ ತೋಟಗಳ ಮಧ್ಯೆ ಅಂತರ್ ಬೇಸಾಯ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತದೆ, ಮತ್ತೆ ಇಳುವರಿನೂ ಕೂಡ ತುಂಬಾ ಹೆಚ್ಚು. ಇದು ಪ್ರತಿ ಒಂದು ಮರಕ್ಕೆನೆ ನಿಮ್ಗೆ ಕುಂಟಾಲ್ ಗಟ್ಟಲೆ ಕಾಯಿನ ಕೊಡುತ್ತೆ ಅದು ಒಂದ್ಸಲಿ ಪ್ರೌಢಾವಸ್ಥೆಗೆ ಬಂದ್ಮೇಲೆ. ಮತ್ತೆ ಅದು ಈಗ ನಮ್ಗೆ ಈಗ ಈ ಪ್ರೆಸೆಂಟ್ ಮಾರ್ಕೆಟ್ ರೇಟ್ ತುಂಬಾ ಜಾಸ್ತಿ ಇದೆ. ಇದೇ ರೀತಿ ನಾವು ಯಥೇಚ್ಛವಾಗಿ ಬೆಳೆಯಕ್ಕೆ ಶುರು ಮಾಡಿದ್ಮೇಲೆ ಇದೇ ರೀತಿ ರೇಟ್ ಇರುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ರೇಟ್ ಸ್ವಲ್ಪ ಕಡಿಮೆ ಆಗ್ಬಹುದು, ಆದ್ರೂ ಕೂಡ ರೈತರಿಗೆ ಇದರಿಂದ ಏನೋ ಅಂಜಿಕೆ ಪಡಬೇಕಾಗಿಲ್ಲ. ಯಾಕೆಂದ್ರೆ ಅದು ಇಳುವರಿನೇ ತುಂಬಾ ಯಥೇಚ್ಛವಾಗಿ ಕೊಡೋದ್ರಿಂದ ಕೆಜಿಗೆ ರೈತರಿಗೆ 20-25 ರೂಪಾಯಿ ಸಿಕ್ಕರೂ ಕೂಡ ಅವರಿಗೆ ರೈತರು ಲಾಭದಲ್ಲೇ ಇರ್ತಾರೆ ಹೊರತು ನಷ್ಟ ಅನುಭವಿಸೋ ಸಾಧ್ಯತೆಗಳು ತುಂಬಾ ಕಡಿಮೆ. ಹಾಗಾಗಿ ರೈತರು ಇದನ್ನ ಬೆಳೆಯ ಕಡೆಯಲ್ಲಿ ಆಸಕ್ತಿ ಕೊಡ್ತಿದ್ದಾರೆ. ಮತ್ತೆ ಇದನ್ನ ಮುಂಚೆ ಏನೀಗ ನಾವು ಜ್ಯೂಸು ಇಂಥವಕ್ಕೆಲ್ಲ ಜಾಸ್ತಿ ಬಳಸ್ತಾ ಇದ್ದೋ ಅದೆಲ್ಲ ಇದರಲ್ಲಿ ಮೆಡಿಸಿನಲ್ ಪ್ರಾಪರ್ಟೀಸ್ ತುಂಬಾ ಇದೆ. ಅದು ಕೆಲವು ಕ್ರೀಮ್ಸ್ಗೆಲ್ಲ ಹೋಗುತ್ತೆ, ಮತ್ತೆ ಕಾಸ್ಮೆಟಿಕ್ಸ್, ನಮ್ಮ ಕಾಸ್ಮೆಟಿಕ್ಸ್ ಅಲ್ಲೆಲ್ಲ ಇದನ್ನ ಬೇಸ್ ಆಗಿ ಬಳಸ್ತಾರೆ. ಮತ್ತೆ ಇನ್ಫ್ಯಾಂಟ್ ಫುಡ್ ಅಂದ್ರೆ ನಮ್ಮ ಮಕ್ಕಳು ಫುಡ್ ಏನೆಲ್ಲ ಇರುತ್ತೆ ಅದರಲ್ಲೆಲ್ಲ ಇದನ್ನ ತಗೊಂಡು ಪ್ರೊಸೆಸಿಂಗ್ ಮಾಡಿ ಬಳಸ್ತಾ ಇದ್ದಾರೆ. ಹಂಗಾಗಿ ಇದಕ್ಕೆ ಸಂಬಂಧಪಟ್ಟ ಪ್ರೊಸೆಸಿಂಗ್ ಇಂಡಸ್ಟ್ರಿಗಳಲ್ಲೂ ತುಂಬಾ ಬೇಡಿಕೆ ಇದೆ. ಮತ್ತೆ ಹೊಸದಾಗಿ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ನ ಮಾಡೋಕ್ಕೂ ಕೂಡ ಇದರಲ್ಲಿ ಸೆಟಪ್ ಮಾಡೋಕ್ಕೂ ಕೂಡ ನಿರ್ದಿಷ್ಟವಾಗಿ ಏರಿಯಾ ಬಂದ್ಮೇಲೆ ಮಾಡಬಹುದು. ಹಂಗಾಗಿ ಈ ತರ ಸ್ಕೋಪ್ ಇರೋದ್ರಿಂದ ಜನ ಇದ್ರ ಕಡೆಗೆ ಜಾಸ್ತಿ ವಾಲ್ತಾ ಇದಾರೆ. ಮತ್ತೆ ಇದ್ರ ಬಳಕೆನೂ ಅಷ್ಟೇ, ಈಗ ಅದು ಬರೀ ಬೆಂಗಳೂರು ಮೈಸೂರು ಇಂತಹ ಪಟ್ಟಣಗಳಲ್ಲಷ್ಟೇ ಇದನ್ನ ನಾವು ನಗರಗಳಲ್ಲಷ್ಟೇ ನೋಡ್ತಾ ಇದ್ದೋ. ಈಗ ನಮ್ಮ ತಾಲೂಕು ಕೇಂದ್ರಗಳಲ್ಲೂ ಕೂಡ ಮತ್ತೆ ಹೋಬಳಿ ಕೇಂದ್ರದ ಮಾರಾಟ ಕೇಂದ್ರಗಳಲ್ಲೂ ಕೂಡ ನಾವು ಇವತ್ತು ಬೆಣ್ಣೆ ಹಣ್ಣನ್ನ ನೋಡ್ತಿರ್ತೀವಿ. ಮುಂಚೆ ಇದೆಲ್ಲ ನಮ್ಮ ಮಲೆನಾಡು ಭಾಗದಲ್ಲಿ ಕಾಫಿ ತೋಟಗಳಲ್ಲಿ ಇಲ್ಲೆಲ್ಲ ಒಂದೊಂದು ಬದುಗಳಲ್ಲಿ ಹಾಕಿ ಮತ್ತೆ ಎಡ್ಜಲ್ಲಿ ಬೇಲಿಗಳಲ್ಲಿ ನಾವು ನೋಡ್ತಾ ಇದ್ದೋ. ಅದನ್ನ ಅವರೇನ ಹಾರ್ವೆಸ್ಟ್ ಮಾಡಿ ಮಾರಾಟ ಮಾಡಕ್ ಹೋಗ್ತಿರ್ಲಿಲ್ಲ, ಅವ್ರ ಮನೆ ಬಳಕೆಗೆ ಮತ್ತೆ ನೆಂಟರಿಷ್ಟರಿಗೆ ಕೊಡ್ತಾ ಇದ್ರು. ಅವ್ರಿಗೂ ಕೂಡ ಬರೀ ಇರೋ ಕೆಲವು ಮರಗಳಲ್ಲಿ ಕೂಡ ಕಿತ್ತು ಮಾರ್ಕೆಟ್ ಕಳ್ಸಿದ್ರು ಬಹಳ ಲಾಭ ಗಳಿಸ್ತಾ ಇದಾರೆ. ಹಾಗಾಗಿ ಜನ ಕಮರ್ಷಿಯಲ್ ಕಲ್ಟಿವೇಶನ್ ಗೆ ಇಳಿದಿದ್ದಾರೆ ಇವಾಗ. ಹಾಗಾಗಿ ಬೆಣ್ಣೆ ಹಣ್ಣಿಗೆ ಸಾಕಷ್ಟು ಮಹತ್ವ ಇದೆ ಅನ್ನುವಂಥದ್ದು. ಹೇಗೆ ಬೆಳಿಬಹುದು, ಎಷ್ಟು ಈಗ ಪ್ರಧಾನವಾಗಿ ಬೆಳಿತೀನಿ ಅಂತ ಅಂದ್ರೆ ಹೇಗೆ ಬೆಳಿಬಹುದು, ಅಂತರ್ ಬೆಳೆಯಾಗಿ ಬೆಳಿತೀನಿ ಅಂತ ಅಂದ್ರೆ ಹೇಗೆ ಬೆಳಿಬಹುದು? ಇದು ನಾವೊಂದು ಸ್ಕ್ವೇರ್ ಪ್ಲಾಂಟಿಂಗ್ ಮಾಡೋದಾದ್ರೆ 15 ಅಡಿ ಅಂತರದಲ್ಲಿ ಬೆಳೆಯಕ್ಕೆ ಸೂಕ್ತವಾದ ಬೆಳೆ. 15-20 ಅಡಿವರೆಗೂ ಕೊಡಬಹುದು ಅವರವರ ಜಾಗ ನೋಡಿಕೊಂಡು. 15 ಅಡಿ ಮಾಡಿದ್ರೆ ಸ್ವಲ್ಪ ಹೈ ಡೆನ್ಸಿಟಿನೇ ಆಗುತ್ತೆ. ಇನ್ನು 12 ಅಡಿ ಹಾಕಬಹುದು ಹೈ ಡೆನ್ಸಿಟಿ ಮಾಡ್ತೀವಿ ಅಂತ ಅಂದ್ರೆ 15 ಆವರೇಜ್ ಆಪ್ಟಿಮಮ್, 20 ಅಡಿವರೆಗೂ ಕೊಡಬಹುದು ರೈತರು. ತೆಂಗಿನಲ್ಲಿ ಮಾಡೋದಾದ್ರೂ ಅಷ್ಟೇನೆ, ಪ್ರತಿ ತೆಂಗಿನ ಮಧ್ಯದಲ್ಲಿ ಯೂಶ್ವಲಿ 30 ಅಡಿ ಕೊಟ್ಟಿರ್ತಾರೆ, 2 ಸಾಲನ್ನ ರನ್ ಮಾಡಬಹುದು. 2 ಸಾಲನ್ನ ಅಂದ್ರೆ 10 ಅಡಿ ಒಂದ್ ಸಾಲ ಮಾಡಿ ಗಿಡದಿಂದ ಗಿಡಕ್ಕೆ 15 ಅಡಿ ಮಾಡಿದ್ರೆ 4 ಗಿಡದ ಮಧ್ಯೆ 6 ಸಸಿಗಳು ಕೂರ್ತವೆ. ಹಾಗಾಗಿ ಆ ತರನ ಅವ್ರು 2 ಸಾಲ ರನ್ ಮಾಡಬಹುದು. ಯೂಶ್ವಲಿ ಬೀಜದಿಂದ ತರದನ್ನ ರೆಫರ್ ಮಾಡೋದಿಲ್ಲ ನಾವು. ಈಗೆಲ್ಲ ಸ್ವಲ್ಪ ಟೆಕ್ನಾಲಜಿ ಅಡ್ವಾನ್ಸ್ಡ್ ಆಗಿರೋದ್ರಿಂದ ಗ್ರಾಫ್ಟೆಡ್ ಪ್ಲಾಂಟ್ಸ್ ಕಸಿ ಮಾಡಿರಕಂತ ಗಿಡಗಳು ಈಗ ಸಿಗ್ತಾ ಇದಾವೆ ಎಲ್ಲ ಕಡೆ. ಹಾಗಾಗಿ ಆ ತರದ ಸಸಿಗಳನ್ನ ತಂದು ರೈತರು ಬೆಳೆಯೋದ್ರ ಮೂಲಕ ಸ್ವಲ್ಪ ಬೇಗ ಇಳುವರಿ ಪಡಿಬಹುದು ಅವರು. 4-5 ವರ್ಷಕ್ಕೆಲ್ಲ ಇಳುವರಿ ಸ್ಟಾರ್ಟ್ ಆಗೋಗುತ್ತೆ. ಬೀಜ ಮಾಡಿದ್ರೆ ಸ್ವಲ್ಪ ಹೈಟ್ ಆಗುತ್ತೆ, ಅವಾಗ ಇವರಿಗೆ ಹಾರ್ವೆಸ್ಟ್ ಕೂಡ ಅಂದ್ರೆ ಕೊಯ್ಲು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಇದರಲ್ಲಿ ಈಸಿಯಾಗಿ ನಾವು ಸ್ವಲ್ಪ ಪ್ರೂನ್ ಮಾಡಿಕೊಂಡು ಕುಳ್ಳು ಕಿಟ್ಕೊಂಡ್ರೆ ಗಿಡನ ನಮ್ಗೆ ಇಳುವರಿನ ಬೇಗ ಕಟಾವ್ ಮಾಡ್ಕೊಳ್ಳಕ್ಕೆ ಹೆಲ್ಪ್ ಆಗುತ್ತೆ, ಲೇಬರ್ ಗೆ ರಿಸ್ಕ್ ಆಗೋದಿಲ್ಲ. ಹಾಗೆ ಇದೊಂಥರ ಸುಲಭವಾದಂತಹ ಬೆಳೆ ಅಂತಾನೂ ಕೂಡ ಕರಿಬಹುದು. ಹೌದು, ಇದರಲ್ಲಿ ರೋಗ ರುಜಿನಗಳು ತುಂಬಾ ಕಡಿಮೆ. ಸ್ವಲ್ಪ ಇದಕ್ಕೆ ಬೇರ್ ಕೊಳೆಯೋ ರೋಗ ಬರುತ್ತೆ, ಮತ್ತೆ ಕಾಂಡ ಕೊರೆಯೋ ಹುಳ ಒಂಚೂರು ಬರುತ್ತೆ. ಅದು ಕೆಲವು ಭಾಗಗಳಲ್ಲಿ ಕಾಣಿಸ್ಕೊಡುತ್ತೆ ಅಷ್ಟೇ, ಏನ್ ಎಲ್ಲಾ ಕಡೆ ಎಲ್ಲಾ ಪ್ರದೇಶದಲ್ಲೂ ಇಲ್ಲ. ಈಗ ಸದ್ಯಕ್ಕೆ ಇರೋದು ಅವೆರಡೇ ಸಮಸ್ಯೆಗಳು. ಅವು ಕೂಡ ಸಣ್ಣ ಪ್ರಮಾಣದಲ್ಲೇ ಇದೆ ಸಮಸ್ಯೆ. ಹಾಗಾಗಿ ಇದು ಇವತ್ತಿನ ತನಕ ಯಾವುದೇ ಕೆಮಿಕಲ್ ಸ್ಪ್ರೇಗಳನ್ನ ಇದುವರೆಗೆ ಇಲ್ಲೇನು ಬಳಸ್ತಾ ಇಲ್ಲ ರೈತರು. ಹಾಗಾಗಿ ಬೆಳೆ ಲಾಭದಾಯಕವಾಗಿದೆ ಇಲ್ಲಿವರೆಗೆ. ಅಪ್ರಧಾನ ಹಣ್ಣುಗಳ ಪೈಕಿ ನಮಗೆ ಪ್ರಧಾನವಾಗಿ ಕಾಣತಕ್ಕಂತಹ ಮತ್ತೊಂದು ಹಣ್ಣು ಡ್ರಾಗನ್ ಫ್ರೂಟ್ ಅನ್ನುವಂಥದ್ದು, ಹೆಚ್ಚು ಬೇಡಿಕೆ ಬಂದಿದೆ. ಈ ಹಣ್ಣಿನ ಒಂದು ಪರಿಚಯವನ್ನು ಮಾಡಿಕೊಡಿ. ಡ್ರಾಗನ್ ಫ್ರೂಟ್ ಅದು ಆಕ್ಚುಲಿ ಕಳ್ಳಿ ಜಾತಿಗೆ ಸೇರಿದ ಒಂದು ಗಿಡದಿಂದ ಬರ್ತಕ್ಕಂತ ಹಣ್ಣು. ಪಾಪಸ್ ಕಳ್ಳಿ, ಪಾಪಸ್ ಕಳ್ಳಿ, ಸೇಮ್ ನಾವೇನ್ ಪಾಪಸ್ ಕಳ್ಳಿ ಹೇಳ್ತೀವಲ್ಲ ಕಳ್ಳಿ ಜಾತಿ, ಇದು ಅದೇ ಜಾತಿಗೆ ಸೇರಿದ್ದು. ಅದು ಸಿಕ್ಕಾಬಟ್ಟೆ ಹಾಡಿ ಪ್ಲಾಂಟ್. ಹಾಡಿ ಅಂತ ಅಂದ್ರೆ ಅದು ಮರಳುಗಾಡಲ್ಲಿ ಹಾಕಿದ್ರು ಕೂಡ ಬರ್ತಕ್ಕಂತಹ ಬೆಳೆ. ಹಾಗಾಗಿ ರೈತರು ಇದ್ರ ಬಗ್ಗೆ ಆಲೋಚನೆ ಮಾಡಲೇಬೇಕಾಗಿಲ್ಲ. ಈಗ ನಮ್ಮ ಭೂಮಿ ಫಲವತ್ತಾಗಿದೆಯಲ್ಲ, ಫಲವತ್ತತೆ ಇದಕ್ಕೆ ಶಾರ್ಟೇಜ್ ಆಗುತ್ತಾ, ಆತರ ಏನ್ ಯೋಚನೆ ಮಾಡಬೇಕಾಗಿಲ್ಲ. ನೀರಿನ ಸಮಸ್ಯೆ, ನೀರಿನ ಸಮಸ್ಯೆ ಬಹಳವಾಗಿಲ್ಲ. ಸಾಧಾರಣ ನೀರು, ಸಾಧಾರಣ ಭೂಮಿ ಇರೋರು ಕೂಡ ಇದನ್ನ ಬೆಳಿಬಹುದು. ಆದ್ರೆ ಇದರಲ್ಲಿ ಏನಂದ್ರೆ ಬೆಳಿಬೇಕಾದ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ. ಯಾಕಂದ್ರೆ ಇದು ಬಳ್ಳಿ ತರ ಬೆಳೆಯೋದ್ರಿಂದ ನಾವ್ ಇದನ್ನ ಹಬ್ಸಕ್ಕೋಸ್ಕರ ಕಲ್ ಕಂಬಗಳಾಗಿರ್ಬೋದು, ಇಲ್ಲ ಸಿಮೆಂಟ್ ಪೋಲ್ ಆಗಿರ್ಬೋದು, ಅದನ್ನೆಲ್ಲ ಸ್ವಲ್ಪ ಸ್ಟ್ರಕ್ಚರ್ ರೆಡಿ ಮಾಡ್ಕೋಬೇಕಾಗುತ್ತೆ. ಹಂಗಾಗಿ ಇದು 10x10 ಅಡಿಗೆ ಯೂಶ್ವಲಿ ಇದನ್ನ ಹಾಕ್ತಿವಿ. ಹಂಗಾಗಿ ಇದನ್ನ ನಾವು ಹಾಕ್ಬೇಕಾದ್ರೆ 10 ಅಡಿಗೆ ಒಂದು ಕಂಬ ನೆಡ್ಬೇಕಾಗುತ್ತೆ. ಆ ಕಂಬದ ಮೇಲೆ ಅದು ಒಂದು 5 ಅಡಿ ಕಂಬಕ್ಕೆ ನಾವು ಒಂದು ರೌಂಡ್ ಮೇಲ್ಗಡೆ ಟೈರ್ ಸ್ಟ್ರಕ್ಚರ್ ರೌಂಡ್ ಸ್ಟ್ರಕ್ಚರ್ ಇನ್ನೇನಾದ್ರು ಒಂದು ಸಿಮೆಂಟ್ ಸ್ಟ್ರಕ್ಚರ್ ನ ಹಾಕ್ಬೇಕಾಗುತ್ತೆ. ಅಲ್ಲಿ ಹೂವು ಮತ್ತೆ ಹಣ್ಣಾಗೋದಕ್ಕೆ ನಾವು ಅವಕಾಶ ಮಾಡ್ಕೊಡ್ಬೇಕಾಗುತ್ತೆ. ಇದನ್ನ ಮಾಡೋದಕ್ಕೆ ರೈತರಿಗೆ ಸ್ವಲ್ಪ ಖರ್ಚು ಬರುತ್ತೆ ಬಿಟ್ರೆ, ಇದು ಪ್ಲಾಂಟಿಂಗ್ ಮೆಟೀರಿಯಲ್ ಅಷ್ಟೇ. ಇದನ್ನ ಜಸ್ಟ್ ಅದೇನು ಬೆಳೆದಿರುತ್ತಲ್ಲ ಕಾಂಡ, ಕಾಂಡದ ತುಂಡನ್ ತಗೊಂಡು ನೆಟ್ರೆ ಇನ್ನೊಂದು ಸಸಿಯಾಗಿ ಬೆಳವಣಿಗೆ ಆಗುತ್ತೆ. ಹಾಗಾಗಿ ರೈತರು 10 ಗಿಡ ತಗೊಂಡ್ರೆ ಅವರೇ ಮಲ್ಟಿಪ್ಲೈ ಮಾಡ್ಕೋಬಹುದು. ಅವರು ಬೆಳೆದ್ಮೇಲೆ ಅದು ಬಹಳ ವೇಗವಾಗಿ ಬೆಳೆಯುತ್ತೆ, ವೇಗವಾಗಿ ಬೆಳೆಯೋ ಸಸಿ ಇದು. ಹಾಗಾಗಿ ಅವರೇ ಮಲ್ಟಿಪ್ಲೈ ಮಾಡ್ಕೋಬಹುದು. ನಾಟಿ ಮಾಡಿದ್ಮೇಲೆ ಅದು 4-5 ಅಡಿ ಆದ್ಮೇಲೆ ಅದು ಕೌಲ್ ಹೊಡಿಯಕ್ಕೆ ಅವಕಾಶ ಮಾಡ್ಕೊಡ್ಬೇಕು, ಇಲ್ಲಾಂದ್ರೆ ಬಿಟ್ಟರೆ ಹೋಗುತ್ತೆ, ಅದು 20 ಅಡಿ ತನಕ ಹೋಗುತ್ತೆ. ರೈತರು ತುಂಬಾ ಜನ ನೋಡಿರ್ಲಿಕ್ಕಿಲ್ಲ, ಯಾಕಂದ್ರೆ ಡ್ರಾಗನ್ ಫ್ರೂಟ್ ಬೆಳೆದಿರೋದು ನೋಡಿರ್ತಾರೆ, ಒಂದು 5 ಅಡಿ ಕಂಬಗಳಲ್ಲಿ ಅದು ನಿಂತಿರೋದು ಅಷ್ಟೇ ಗಮನಿಸಿರ್ತಾರೆ. ಅದು ಬಿಟ್ಟರೆ 20-25 ಅಡಿವರೆಗೂ ತೆಂಗಿನ ಮರಕ್ಕೆ ಕಪ್ಕೊಂಡು ಹೋಗೋ ತರನು ಬೆಳೆಯುತ್ತದೆ. ಹಾಗಾಗಿ ಈಗ ಇವರಲ್ಲಿ ರಿಸ್ಟ್ರಿಕ್ಟ್ ಮಾಡ್ಕೊಂಡು ಆ ಹೈಟಿಗೆ ಸ್ಟಾಪ್ ಮಾಡ್ಕೋಬೇಕಾಗುತ್ತೆ ಬೆಳವಣಿಗೆನ. ಅಲ್ಲಿ ಅದು ಹೂವಾಗಿ ಹಣ್ಣಾಗುತ್ತೆ. ಮತ್ತೆ ಮಾರ್ಕೆಟ್ ಅಲ್ಲಿ ಇವತ್ತು ರೇಟು 400 ರೂಪಾಯಿ ತನಕ ಇದೆ ಅಂತೆಲ್ಲ ಹೇಳ್ತಾರೆ, ಆದ್ರೆ ರೈತರು ಅದನ್ನ ಅಷ್ಟು ಈಸಿಯಾಗಿ ತಗೊಳಕ್ ಹೋಗ್ಬಾರ್ದು. ಫಸ್ಟ್ ಯಾರೇ ಬೆಳೆಯೋದಾದ್ರೂ ಮಾರುಕಟ್ಟೆಯಲ್ಲಿ ಇವ್ರದೇ ಅದು ಒಂದ್ ಸ್ಟಡಿ ಮಾಡ್ಕೊಂಡು ಎಲ್ಲೆಲ್ಲಿ ನಮಗೆ ಇಲ್ಲಿ ಹಣ್ಣುಗಳನ್ನ ಕೊಡಕ್ ಸಾಧ್ಯ. ಈಗ ಸೂಪರ್ ಮಾರ್ಕೆಟ್ಗಳು ಯಥೇಚ್ಛವಾಗಿ ಬರ್ತಾ ಇದಾವೆ ಎಲ್ಲ ಪಟ್ಟಣ ಮತ್ತೆ ನಗರಗಳಲ್ಲಿ. ಅವ್ರದ್ದು ಪ್ರೊಕ್ಯೂರ್ಮೆಂಟ್ ಸೆಂಟರ್ಗಳು ಈಗ ನಮ್ಮ ಹಾಸನಲ್ಲೂ ಎಲ್ಲ ತುಂಬಾ ಕಡೆ ಇದಾವೆ. ರಿಲಯನ್ಸ್ ಇರ್ಬೋದು, ಬಿಗ್ ಬಾಸ್ಕೆಟ್ ಇರ್ಬೋದು, ಟೆಸ್ಕೋ, ಸ್ಟಾರ್ ಬಜಾರ್ ಈ ತರ ತುಂಬಾ ಪ್ರೊಕ್ಯೂರ್ಮೆಂಟ್ ಸೆಂಟರ್ ಇದಾವೆ. ಆ ತರದೆಲ್ಲ ಫಸ್ಟ್ ಸ್ವಲ್ಪ ಮಾತಾಡ್ಕೊಂಡು ನಮ್ದು ಇಷ್ಟು ಹಣ್ಣು ಇಷ್ಟು ಬರ್ಬೋದು ಇಂಥ ಟೈಮಿಗೆ, ನಮಗೆ ಇಂಡೆಂಟ್ ಕೊಡಿ ಅಂತ ಸ್ವಲ್ಪ ಇಂಡೆಂಟ್ ಎಲ್ಲ ಮಾತಾಡ್ಕೊಂಡು, ಮತ್ತೆ ಇನ್ ಕೆಲವು ಆನ್ಲೈನ್ ಮಾರ್ಕೆಟಿಂಗ್ ಕೂಡ ಮಾಡ್ಕೋಬಹುದು. ಆನ್ಲೈನ್ ಅಲ್ಲೂ ಕೂಡ ತುಂಬಾ ಮುಕ್ತ ಮಾರುಕಟ್ಟೆ ಅವಕಾಶಗಳಿದ್ದಾವೆ. ಅವನ್ನೆಲ್ಲ ಅವ್ರು ಸ್ವಲ್ಪ ಚೆಕ್ ಮಾಡ್ಕೊಂಡು ನಮ್ಮ ಎಷ್ಟು ಬೆಳೆದ್ರೆ ನಮ್ಗೆ ಇಲ್ಲಿ ಮಾರಾಟ ಮಾಡಕ್ ಸಾಧ್ಯ ಅಂತ ಅನ್ಕೊಂಡು ಇನ್ನೆಲ್ಲ ಎಕರೆಗಟ್ಟಲೆ ಮಾಡಕ್ ಹೋಗ್ಬಾರ್ದು ರೈತರು. ಒಂದು 10 ಗುಂಟೆಯಿಂದ ಹಿಡಿದು ಮ್ಯಾಕ್ಸಿಮಮ್ 1 ಎಕರೆವರೆಗೆ ಮಾಡ್ಕೊಂಡ್ರೆ ಒಳ್ಳೆ ರೀತಿಯ ಲಾಭ ಗಳಿಸಬಹುದು. ಇದರಲ್ಲಿ 2 ತರದ ಹಣ್ಣು ಕಲರ್ ಇದೆ. ಒಂದು ಹಣ್ಣು ಅಂದ್ರೆ ಒಳಗಡೆ ಫ್ಲಶ್, ಒಳಗಡೆ ಅದ್ರ ತಿರುಳು ಒಂದು ಪಿಂಕ್ ಅಂದ್ರೆ ಸ್ವಲ್ಪ ರಕ್ತದ ಪಿಂಕ್ ಬಂದಂಗ್ ಬರುತ್ತೆ, ಪಿಂಕಿಶ್ ರೆಡ್. ಆಮೇಲೆ ಇನ್ನೊಂದು ವೈಟ್ ಕಲರ್, ಅದು ಆತರ 2 ಬರುತ್ತೆ. ರೈತರು 2 ಬೆಳಿಬಹುದು, ಇಲ್ಲ ಅವ್ರ ಮಾರ್ಕೆಟ್ಗೆ ಅವ್ರಿಗೆ ಯಾವ ರೀತಿ ಬೇಡಿಕೆ ಇರುತ್ತೆ ಅದ್ರ ಮೇಲೆ ಬೆಳಿಬಹುದು. ಎರಡು ಒಳ್ಳೆ ವಿಟಮಿನ್ ಸಿ ಇಂದ ರಿಚ್ ಇರುವಂತಹ ಹಣ್ಣು. ಈಗ ಜನರಿಗೂ ಕೂಡ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಈ ಹಣ್ಣು, ಏನು ಹೊಸ ಹಣ್ಣು, ಸ್ವಲ್ಪ ಜನರಿಗೂ ಕೂಡ ಆಸಕ್ತಿ ವಹಿಸ್ತಾ ಇದಾರೆ. ಮತ್ತೆ ಬೆಳೆನೂ ಸುಲಭವಾದ ಬೆಳೆ, ತುಂಬಾ ಕಷ್ಟ ಏನಿಲ್ಲ, ಇದುವರೆಗೆ ರೋಗ ರುಜಿನಗಳು ಅಂತ ಕಾಣಿಸ್ಕೊಂಡಿಲ್ಲ. ಹಾಗಾಗಿ ರೈತರು ಬೆಳೆಯೋದಕ್ಕೆ ಏನಿದೆ ಸಮಸ್ಯೆ ಇಲ್ಲ. ಒಂದು ಎಕರೆನಲ್ಲಿ ಬೆಳಿತೀನಿ ಅಂತ ಅಂದ್ರೆ ಸಾಮಾನ್ಯವಾಗಿ ಎಷ್ಟು ಖರ್ಚು ಬರಬಹುದು? ಒಂದು ಎಕರೆಯಲ್ಲಿ ಬೆಳಿತೀವಿ ಅಂದ್ರೆ ಒಂದು 400,000 ತನಕ ಖರ್ಚು ಬರುತ್ತೆ ಸ್ಟಾರ್ಟಿಂಗ್, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಾತ್ರ. ಯಾಕೆಂದ್ರೆ ಅದು ಕಂಬಗಳೆಲ್ಲ ತಂದು ಹಾಕ್ಬೇಕಲ್ಲ, ಒಂದ್ಸಾರಿ ಹಾಕಿದ್ರೆ ಸಾಕು. ಇದು ಪರ್ಮನೆಂಟ್ ಇನ್ವೆಸ್ಟ್ಮೆಂಟ್. ಈಗ ನಾವು ದ್ರಾಕ್ಷಿಲೆಲ್ಲ ಹೆಂಗೆ ನಾವು ಕಂಬ ಕಟ್ಟಿ ಮೇಲ್ಗಡೆ ಎಲ್ಲ ರೆಡಿ ಮಾಡ್ತೀವಲ್ಲ ಆತರ ಅಂದ್ರೆ ಆದ್ಮೇಲೆ ನೆಕ್ಸ್ಟ್ ಅವರು ಬೇರೆ ಬೇರೆ ರೀತಿ ಬೆಳೆಗಳನ್ನು ಬೆಳೀತಾ ಹೋಗ್ಬೋದು. ಇನ್ ಕೇಸ್ ಇವರು ಇದನ್ನ ಡ್ರಾಗನ್ ಫ್ರೂಟ್ ತೆಗೆದು ಬೇರೆ ಏನಾದ್ರು ಮಾಡಬೇಕು ಅಂದ್ರೂ ಕೂಡ ಇದನ್ನ ಹಬ್ಬ ಬೆಳೆಗಳನ್ನ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ನಮ್ದು ಹೀರೆಕಾಯಿ, ಸೋರೆಕಾಯಿ, ಆಮೇಲೆ ನಮ್ಮ ಹಾಗಲಕಾಯಿ, ಈ ತರ ಏನು ಹಬ್ಬ ಜಾತಿಗಳು ಇರ್ತಾವಲ್ಲ, ಅಲ್ಲಿ ತಂತಿಗಳು ಕಟ್ಕೊಂಡು ಇದ್ರ ಮೂಲಕನೇ ಬಳ್ಳಿ ಹಬ್ಬಿ ಅಲ್ಲಿ ಕಾಯಿ ಕೊಡತಾರ ಇವರು ಮಾಡ್ಕೋಬಹುದು. ಹಾಗಾಗಿ ಇದು ಸ್ಟ್ರಕ್ಚರ್ ಏನು ವೇಸ್ಟ್ ಆಗೋದಿಲ್ಲ, ಸ್ಟ್ರಕ್ಚರ್ ಇವರಿಗೆ ಉಪಯೋಗಕ್ಕೆ ಇರುತ್ತೆ ಯಾವತ್ತು ಕೂಡ. ಇದಿಷ್ಟು ಡ್ರ್ಯಾಗನ್ ಫ್ರೂಟ್ಗೆ ಸಂಬಂಧಪಟ್ಟಂತಹ ವಿಚಾರಗಳು. ಇದೇ ರೀತಿ ಮತ್ತೊಂದು ಅಪ್ರಧಾನ ಹಣ್ಣುಗಳು ಅಂತ ಹೇಳಿದ್ರೆ ಈ ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ ಮತ್ತೆ ಹನುಮಾನ್ ಫಲ, ಇತ್ತೀಚೆಗೆ ಹೆಚ್ಚಿನ ಬೇಡಿಕೆಯನ್ನ ಈ ಹಣ್ಣುಗಳಿಗೆ ನಾವು ಕಾಣ್ತಾ ಇದ್ದೇವೆ. ಇವುಗಳ ಒಂದು ಪರಿಚಯವನ್ನ ಮಾಡಿಕೊಡಿ. ಇದು ಕೂಡ ಅಷ್ಟೇ, ಫುಲ್ ಡ್ರೈ ಲ್ಯಾಂಡ್ ಅಲ್ಲಿ ಬೆಳಿತಕ್ಕಂತ ಹಣ್ಣು. ಇದಕ್ಕೇನು ತುಂಬಾ ಫಲವತ್ತಾದ ಜಾಗ ಬೇಕಂತಿಲ್ಲ, ಒಳ್ಳೆ ನೀರಿರ್ಬೇಕು ಆತರ ಏನಿಲ್ಲ, ಸಾಧಾರಣ ನೀರು, ಸಾಧಾರಣ ಮಣ್ಣು ಸಾಕು ಇದಕ್ಕೆ. ಇದನ್ನ ಆಕ್ಚುಲಿ ನೇಟಿವ್ ಆಗಿ ಹೆಂಗ್ ಬೆಳೀತಿತ್ತು ಅಂತಂದ್ರೆ ಗುಡ್ಡಗಾಡ್ ಪ್ರದೇಶಗಳಲ್ಲಿ ಬೆಳೆಯುತ್ತೆ. ಯಾಕಂದ್ರೆ ಇದಕ್ಕೇನು ತುಂಬಾ ಮಳೆ ಬರ್ತಕ್ಕಂಥ ಪ್ರದೇಶ ಏನು ಇದಕ್ಕೆ ತುಂಬಾ ಸೂಕ್ತನೂ ಅಲ್ಲ, ಮಳೆ ಬರ್ತಕ್ಕಂಥ ಪ್ರದೇಶದಲ್ಲೂ ಬೆಳಿಬಹುದು. ಅಂದ್ರೆ ಉತ್ತಮವಾದ ಹಣ್ಣುಗಳಲ್ಲಿ ಸಿಗ್ತವೆ ಅಂದ್ರೆ ಸ್ವಲ್ಪ ನೀರ್ ಕಡಿಮೆ ಇರುತ್ತೆ ಅಂತ, ಗುಡ್ಡಗಾಡ್ ಪ್ರದೇಶ ಈ ತರ ಅಂತ ಪ್ರದೇಶಗಳಲ್ಲೇ ಬೆಳೆಯಕ್ಕೆ ತುಂಬಾ ಸೂಕ್ತ. ಹಾಗಾಗಿ ಇದನ್ನ ರೈತರು ಆರಾಮಾಗಿ ಎಲ್ಲಾ ಕಡೆ ಬೆಳಿಬಹುದು ಇಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ. ಮತ್ತೆ ಇದು ಹಣ್ಣು ಕೂಡ ಅಷ್ಟೇ, ಒಳ್ಳೆ ಬೇಡಿಕೆ ಇರತಕ್ಕಂತ ಹಣ್ಣು. ಯಾಕೆಂದ್ರೆ ಪ್ರತಿಯೊಬ್ಬರು ತಿನ್ನಕ್ ಇಷ್ಟಪಡ್ತಾರೆ. ಸೀಸನ್ ಬಂದಾಗ ಈಗ ಎಲ್ಲ ಹೊರಗಡೆ ಆಂಧ್ರಪ್ರದೇಶ ಈ ಕಡೆಯಿಂದೆಲ್ಲ ಇಲ್ಲಿ ತಂದು ಮಾರಾಟ ಮಾಡ್ತಾ ಇದಾರೆ. ಆ ಟ್ರಾನ್ಸ್ಪೋರ್ಟ್ ಖರ್ಚೆಲ್ಲಾನು ಉಳಿಯುತ್ತೆ, ಯಾಕಂದ್ರೆ ಇಲ್ಲಿ ಜನಕ್ಕೆ ಇನ್ನೂ ಅಷ್ಟು ಪ್ರೊಡಕ್ಷನ್ ಇಲ್ಲ, ನಮ್ಗೆ ಎಷ್ಟು ಬೇಕು ನಮ್ಮ ಕರ್ನಾಟಕ ಜನತೆಗೆ ಅಷ್ಟು ನಮ್ಮಲ್ಲೇ ಪ್ರೊಡಕ್ಷನ್ ಆಗ್ತಾ ಇಲ್ಲ. ಹಾಗಾಗಿ ಇವನ್ನೆಲ್ಲ ಪ್ರತ್ಯೇಕವಾಗಿ ತೋಟ, ಮುಂಚೆ ನಾವು ಇಲ್ಲಿ ಏನ್ ಮಾಡ್ತಿದ್ವು, ಹಿತ್ತಲಲ್ಲಿ ತೋಟಗಳಲ್ಲೆಲ್ಲ ಸೈಡ್ ಅಲ್ಲಿ ಒಂದು ಎರಡು ಸಸಿ ಹಾಕೊಂಡು ಬಳಕೆ ಮಾಡ್ತಾ ಇದ್ವು. ಇದನ್ನೇ ಪ್ಯೂರ್ ಕ್ರಾಪ್ ಆಗಿ ಆರಾಮಾಗಿ ಇದನ್ನ ಬೆಳಿಬಹುದು. ಇಂಟರ್ ಕ್ರಾಪ್ ಮಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೋಬೇಕು, ಯಾಕಂದ್ರೆ ಇದು ನೆರಳು ಜಾಸ್ತಿ ಆದಷ್ಟು ಅದು ಹಣ್ಣಿನ ಗುಣಮಟ್ಟ ಕಡಿಮೆ ಆಗುತ್ತೆ. ಸಿಹಿ ಬರಬೇಕು ಅಂತಂದ್ರೆ ಬಿಸಿಲು ಚೆನ್ನಾಗಿ ಬೀಳಬೇಕು ಇದರ ಮೇಲೆ. ಹಂಗಾಗಿ ರೈತರು ಇದನ್ನ ನೋಡ್ಕೊಂಡು ಅಂತರ್ಬೆಳೆ ಮಾಡೋದಾದ್ರೂ, ಈಗ ತೆಂಗು ಇಂಥದ್ರಲ್ಲಿ ಏನಾದ್ರು ಅಂತರ್ಬೆಳೆ ಮಾಡ್ತೀವಿ ಅಂದ್ರೆ ತೆಂಗನ್ನ ಒಂದು 40-50 ಅಡಿ ಸ್ವಲ್ಪ ದೂರದ ಅಂತರ ಹಾಕೊಂಡು ಮಧ್ಯದಲ್ಲಿ ಕೇವಲ ಒಂದ್ ಸಾಲ ಅಷ್ಟೇ ಹಾಕಿದ್ರೆ ಸಂಪೂರ್ಣವಾಗಿ ಬಿಸಿಲು ಬರುತ್ತೆ. ಮತ್ತೆ ಇಲ್ಲ ಈ ಚಿಕ್ಕ ತೆಂಗಿನ ತೋಟಗಳಲ್ಲಿ ಅಲ್ಲೆಲ್ಲ ಹಾಕಿ ಇದನ್ನ ಬೆಳಿಬಹುದು. ಈ ರಾಮಫಲ, ಸೀತಾಫಲ ಮತ್ತೆ ಲಕ್ಷ್ಮಣ ಫಲ ಹಣ್ಣು ಏನಿದೆಯೋ ಇದಕ್ಕೆ ಇತ್ತೀಚೆಗೆ ಹೆಚ್ಚು ಔಷಧೀಯ ಗುಣಗಳಿದ್ದಾವೆ ಅನ್ನೋ ಕಾರಣಕ್ಕೆ ಹೆಚ್ಚು ಬೇಡಿಕೆ ಬಂದಿದೆ. ಏನೆಲ್ಲ ಔಷಧೀಯ ಗುಣಗಳು ಇದರಲ್ಲಿದ್ದಾವೆ? ಮೇನ್ ಅದರಲ್ಲಿ ಲಕ್ಷ್ಮಣ ಫಲ. ಲಕ್ಷ್ಮಣ ಫಲದಲ್ಲಿ ಈಗ ಏನಂತಂದ್ರೆ ಈ ಕ್ಯಾನ್ಸರ್ ಕ್ಯೂರಿಂಗ್ ಗುಣ ಇದೆ ಅಂತ ಅಂದ್ಬಿಟ್ಟು ಇದನ್ನ ಹೇಳ್ತಾ ಇದಾರೆ ಎಲ್ಲರೂ. ಹಾಗಾಗಿ ಈಗ ಏನ್ ಕ್ಯಾನ್ಸರ್ ಪೇಷಂಟ್ಸ್ ಇರ್ತಾರೆ, ಅವ್ರು ಕ್ಯಾನ್ಸರ್ ಟ್ರೀಟ್ಮೆಂಟ್ ಪಡ್ಕೋತಾ ಇರ್ತಾರೆ, ಅವರು ಈ ಎಲೆಗಳನ್ನಾಗಿರ್ಬೋದು, ಈ ಹಣ್ಣನ್ನಾಗಿರ್ಬೋದು ಕನ್ಸ್ಯೂಮ್ ಮಾಡಕ್ಕೆ ಬಹಳಷ್ಟು ಬೇಡಿಕೆ ಬಂದಿದೆ. ಈಗ ನಮ್ಮ ಅರ್ಕಲ್ಗುಡಿಂದಾನೇ ಇರ್ಬೋದು, ಈಗ ಕೇವಲ 1-4 ಮರಗಳನ್ನ ತೋಟದಲ್ಲಿ ಹಾಕೊಂಡಿರೋ ಅವ್ರ ಹತ್ರನೆ ಎಷ್ಟೆಷ್ಟೋ ದೂರ ದೂರಗಳಿಂದ ಬಂದು ಎಲೆಗಳನ್ನ ತಗೊಂಡೋಗೋದು, ಹಣ್ಣನ್ನ ನಮ್ಗೆ ಬಸ್ಸಿಗೆ ಹಾಕಿ ಕಳಿಸಿ ಅಂತ ಹೇಳೋದು, ಆ ಮಟ್ಟಕ್ಕೆ ಬೇಡಿಕೆ ಇದೆ. ಹಾಗಾಗಿ ಇನ್ನು ಲಕ್ಷ್ಮಣ ಫಲಗಳ ತೋಟನ ಈ ಒಂದು ಔಷಧಿಯ ಗುಣಕ್ಕೆ ಆರಾಮಾಗಿ ಬೆಳಿಬಹುದು. ಸೀತಾಫಲ ರಾಮಫಲನೆಲ್ಲ ಹಣ್ಣಿಗೆ ಬಳಕೆ ಮಾಡ್ತಾರೆ. ಈ ಲಕ್ಷ್ಮಣ ಫಲನ ಮುಖ್ಯವಾಗಿ ಔಷಧಿಯ ಗುಣವಾಗಿ ಬಳಸ್ತಾರೆ. ಸೀತಾಫಲ ರಾಮಫಲ ಹಣ್ಣಿಗೂ ಕೂಡ ಒಳ್ಳೆ ಬೇಡಿಕೆ ಇದೆ, ಅದು ಕೂಡ ಅಷ್ಟೇ ಪ್ರೊಸೆಸಿಂಗಿಗೂ ಹೋಗುತ್ತೆ. ಅದು ಸಂಸ್ಕರಣೆ ಮಾಡಿ ಐಸ್ ಕ್ರೀಮ್ಸ್ ಮತ್ತೆ ಇದ್ರ ಜೊತೆ ಕೆಲವು ಪ್ರೊಸೆಸ್ಡ್ ಫುಡ್ಸ್ ಎಲ್ಲ ಅದನ್ನ ಬಳಕೆ ಮಾಡ್ತಾರೆ. ಹಾಗಾಗಿ ಅದಕ್ಕೂ ಕೂಡ ಬೇಡಿಕೆ ಇದೆ, ರೈತರು ಇದನ್ನ ಚೆನ್ನಾಗಿ ಬೆಳೆದು ಲಾಭ ಗಳಿಸಬಹುದು. ಹಲಸು ಇದು ನಮ್ಮ ಭಾಗದಲ್ಲಿ ನಮ್ಗೆಲ್ಲರೂ ಕೂಡ ಹೆಚ್ಚು ಪರಿಚಿತ ಆಗಿರ್ತಕ್ಕಂತ ಒಂದು ಬೆಳೆ, ಹಾಗಾಗಿ ಇದರ ಪರಿಚಯಕ್ಕಿಂತ ಹೊಸದಾಗಿ ಇದರಲ್ಲಿ ಏನೆಲ್ಲ ಸಾಧ್ಯತೆಗಳಿದಾವೆ ಹಲಸಿನ ಬೆಳೆಗೆ ಸಂಬಂಧಪಟ್ಟ? ರೈತರು ಯಾರು ಕೂಡ ಬರೀ ಒಂದ್ ಎಕರೆಗೆ ಹಲಸನೆ ಹಾಕ್ಬೋದು ಅಂತ ಕಲ್ಪನೆ ಕೂಡ ಮಾಡೋದಿಲ್ಲ. ಹೌದು, ಯಾಕೆ ಅಂತ ಅಂದ್ರೆ ಯೋಚನೆ ಮಾಡ್ತಾರೆ, ನಮ್ಗೆ ತೋಟ ಅಂತ ಅಂದ್ರೆ ತೆಂಗಿನ ತೋಟ, ಮಾವಿನ ತೋಟ, ಈ ತರ ಯೋಚನೆ, ಹಲಸಿನ ತೋಟ ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಯೋಚನೆ ಮಾಡೋ ಟೈಮ್ ಬಂದಿದೆ. ಯಾಕೆಂದ್ರೆ ಇವಾಗ ಮುಂಚೆ ಹಲಸನಣ್ಣು ನಮ್ಗೆ ಏನ್ ಬೇಕೋ ಅದ್ ನಾವು ಸೆಲ್ಫ್ ಸಫಿಷಿಯಂಟ್, ಈಗ ಎಲ್ಲರೂ ಊರ ಹಳ್ಳಿಗಳಿಂದ ಒಂದೊಂದು ಹಲಸಣ್ಣು ತರ್ತಿದ್ದೋ, ನಮ್ಮ ಮನೆಗೆ ಬೇಕಾಗಿ ತಿಂತಿದ್ದೋ. ಈಗ ನಗರಗಳು ಬೆಳೀತಾ ಇದಾವೆ, ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಪ್ರತಿಯೊಬ್ಬರಿಗೂ ಹಣ್ಣು ತಿನ್ಬೇಕು ಅಂತ ಆಸೆ ಇರುತ್ತೆ, ಆದ್ರೆ ಅಷ್ಟು ಹಣ್ಣು ಸಪ್ಲೈ ನಮಗೆ ಸಿಗ್ತಾ ಇಲ್ಲ. ಮತ್ತೆ ಈಗ ಕೆಲವು ಉತ್ತಮವಾದ ತಳಿಗಳು ಕೂಡ ಬಂದಿದ್ದಾವೆ, ಈಗ ನಮ್ಮ ಸಿದ್ದು ಇರಬಹುದು, ಗಮ್ಲೆಸ್ ಜಾಕ್ ಅಂತ ಇದೆ, ಚಂದ್ರಗಿರಿ ಹಲಸು, ಇವೆಲ್ಲ ಕೆಲವು ಹಲಸು ಒಳ್ಳೊಳ್ಳೆ ಕೆಂಪು ಬಣ್ಣದ ಮತ್ತೆ ಒಳ್ಳೆ ಸಿಹಿ ಅಂಶ ಉಳ್ಳಂತ ಹಲಸಿನ ತೋಳೆಗಳನ್ನ ಬಿಡ್ತಕ್ಕಂತ ತಳಿಗಳು ಏನ್ ಬಂದಿದ್ದಾವೆ ಅವಕ್ಕೂ ಎಲ್ಲ ಭಾರಿ ಬೇಡಿಕೆ ಇದೆ. ಮತ್ತೆ ಇವನ್ನ ಕಸಿ ಗಿಡಗಳು ಕೂಡ ಸಿಗ್ತಾ ಇದಾವೆ ಹಲಸಿನಲ್ಲೂ, ಕಸಿ ಗಿಡಗಳನ್ನ. ಈಗ ನಮ್ಮ ಸಿದ್ದು ಹಲಸು ತುಂಬಾ ಹೆಸರು ಮಾಡಿರ್ತಕ್ಕಂತಹ ವೆರೈಟಿ, ಅದು ತುಮಕೂರಲ್ಲಿ ಒಬ್ರು ರೈತರ ಜಮೀನಲ್ಲಿ ಸೆಲೆಕ್ಟ್ ಮಾಡಿದ್ದು, ಅದು ತುಂಬಾ ಹಳೆ ಮರ. IIHR ಅವರು ಅದನ್ನ ಮರನ ರೆಕಗ್ನೈಸ್ ಮಾಡಿ ರೈತರ ಹೆಸರು ಏನ್ ಸಿದ್ದೇಗೌಡ ಅಂತಿದ್ರು, ಅದನ್ನೇ ಸಿದ್ದು ಅಂತ ಹೆಸರಿಟ್ಟು ಅವರು ಬಿಡುಗಡೆ ಮಾಡಿದ್ದಾರೆ. ಅದಕ್ಕೂ ಕೂಡ ಈಗ ಭಾರಿ ಬೇಡಿಕೆ ಇದೆ. ಮತ್ತೆ ಇದನ್ನ ಹಾಕೋದ್ರಿಂದ ಎರಡು ಅಡ್ವಾಂಟೇಜ್ ಇದೆ. ಇದು ಎಲ್ಲರೂ ಕೂಡ ಬಳಕೆ ಮಾಡಕ್ ಹಿಂದೆ ಮುಂದೆ ನೋಡೋದಿಲ್ಲ, ಯಾಕಂದ್ರೆ ಇದರಲ್ಲಿ ಯಾವುದೇ ರೀತಿಯ ಸ್ಪ್ರೇಗಳನ್ನ ತಗೊಳ್ಳೋದಿಲ್ಲ. ಯೂಶ್ವಲಿ ಬೇರೆ ಎಲ್ಲಾ ಹಣ್ಣುಗಳಿಗೂ ಸ್ವಲ್ಪ ಸ್ಪ್ರೇ ಅವಶ್ಯಕತೆ ಇದೆ, ಸ್ಪ್ರೇ ಮಾಡ್ತಾ ಇದಾರೆ ಕೀಟ ಮತ್ತೆ ರೋಗಗಳಿಗೆ. ಇದರಲ್ಲಿ ಹಲಸಿನಣ್ಣಿಗೆ ಯಾವುದೇ ರೀತಿ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ಕೆಲವು ಸ್ವಲ್ಪ ಒಂಚೂರು ಕೊಳೆಯೋ ರೋಗ ಒಂಚೂರು ಇದೆ ಸ್ವಲ್ಪ ಇದ್ರಲ್ಲೂ, ಆದ್ರೆ ಅದು ಕೊಳ್ತರೂ ರೈತರು ಹೆಚ್ಚಿಗೆ ಅದ್ರ ಕಡೆ ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ಯಾಕಂದ್ರೆ ಒಂದೇ ಮರದಲ್ಲಿ ಒಂದು 50-60 ತರ ಹಲಸಿನ ಹಣ್ಣು ಬಿಡೋದ್ರಿಂದ ಆದ್ರೆ ಅವ್ರೇನ್ ರೈತರು ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಂಗಾಗಿ ಸ್ಪ್ರೇ ಮಾಡದೆ ಬೆಳೀತಾರದ್ರಿಂದ ಉತ್ತಮವಾದ ಹಣ್ಣು ಬಳಕೆ ಮಾಡಕ್ಕೆ ಮತ್ತೆ ತಿನ್ನಕ್ಕೂ ಅಷ್ಟೇ ರುಚಿಕರವಾಗಿರುತ್ತೆ. ಹಾಗಾಗಿ ಇದು ಸ್ಕೋಪ್ ಚೆನ್ನಾಗಿದೆ. ಪ್ಲಸ್ ಇವ್ರಿಗೆ ಒಂದ್ ಸ್ವಲ್ಪ ವರ್ಷ ಆದ್ಮೇಲೆ ಆ ಮರಗಳು ಟಿಂಬರ್ ಆಗುತ್ತೆ. ಯಾಕಂದ್ರೆ ಹಲಸಿನ ಮರಕ್ಕೆ ಟಿಂಬರ್ ವ್ಯಾಲ್ಯೂ ಇದೆ. ಈಗ ಬೇರೆ ಮರಗಳ ತರ ಈಗ ಇದು ವಯಸ್ಸಾದ್ಮೇಲೆ ಏನ್ ಮಾಡ್ಬೇಕು ಈಗ ಅನ್ನೋದು ಆಲೋಚನೆ ಇಲ್ಲ, ಮಾಡ್ಕೋಬೇಕಂತೇನಿಲ್ಲ. ಇದನ್ನ ನಾವು ಫರ್ನಿಚರ್ಸ್ ಬಳಸ್ತೀವಿ, ಬಾಗಿಲು ಕಿಟಕಿಗಳಿಗೆ ಬಳಸ್ತೀವಿ. ಹಾಗಾಗಿ ಇದಕ್ಕೆ ಟಿಂಬರ್ ವ್ಯಾಲ್ಯೂ ಇರೋದ್ರಿಂದ ಎರಡ್ ರೀತಿ ಅಡ್ವಾಂಟೇಜ್ ಇದೆ, ಮತ್ತೆ ನೀರು ಸ್ವಲ್ಪ ಕಡಿಮೆ ಇದ್ರು ಆಗುತ್ತೆ ಇದರಲ್ಲಿ. ಈಗ ನಾವು ಆಲ್ಮೋಸ್ಟ್ ಅಪ್ರಧಾನ ಬೆಳೆಗಳು ನಾವೀಗ ಏನ್ ಚರ್ಚೆ ಮಾಡಿದೀವಿ ಎಲ್ಲಕ್ಕೂ ಸಾಧಾರಣ ನೀರೇ ಬೇಕಾಗಿರೋದು ನಾವೀಗ ಇಲ್ಲಿವರೆಗೆ ಚರ್ಚೆ ಮಾಡಿರೋದ್ರಲ್ಲಿ. ಹಾಗಾಗಿ ಇದನ್ನ ಖುಷ್ಕಿ ಬೇಸಾಯದಲ್ಲೂ ಕೂಡ ಇವರು ಒಣ ಬೇಸಾಯದಲ್ಲಿ ಮಾಡಬಹುದು ರೈತರು. ಮತ್ತೊಂದು ಹಣ್ಣು ಲಿಚ್ಚಿ, ನಮಗೆ ಅಷ್ಟು ಪರಿಚಯ ಇಲ್ಲ, ಒಂದು ಸಣ್ಣ ಪರಿಚಯ ಮಾಡಿಕೊಡಿ ಲಿಚ್ಚಿ ಹಣ್ಣಿಂದ. ಲಿಚ್ಚಿ ಮತ್ತೆ ರಾಂಬುತಾನ್ ಇವೆರಡು ಹಣ್ಣುಗಳು ಒಂದೇ ಜಾತಿ ಹಣ್ಣುಗಳು. ಲಿಚ್ಚಿ ಹೇಗೆ ಅಂತ ಅಂದ್ರೆ ಒಂದು ಸಾಧಾರಣ ಹೈಟಿನ ಮರ ಇರುತ್ತೆ, ಬೆಳೀತಾ ಬೆಳೆ ಸ್ವಲ್ಪ ದೊಡ್ಡಾಗುತ್ತೆ. ಯೂಶ್ವಲಿ ಲಿಚ್ಚಿ ಒಂದು ಸಾಧಾರಣ ಹೈಟಿನ ಮರ, ಅದು ಹೆಂಗೆ ಕಾಯಿ ಬಿಡುತ್ತೆ ಅಂತ ಅಂದ್ರೆ ಒಂದು ದಪ್ಪ ಬೀಜ ಇರುತ್ತೆ, ಆ ಬೀಜದ ಮೇಲೆ ಒಂದು ಸಣ್ಣ ತಿರುಳಿರುತ್ತೆ, ಅದ್ರ ಮೇಲೆ ಹೊರಗಡೆ ಒಂದು ಗಟ್ಟಿ ಪದರ ಬರುತ್ತೆ. ಆ ಗಟ್ಟಿ ಪದರ ಸಿಪ್ಪೆ ಗಟ್ಟಿ ಪದರನ ನಾವು ತೆಗೆದು ಆ ಒಳಗಡೆ ಇರೋ ತಿರುಳನ್ನ ಬಳಕೆಗೆ ತಗೊಂಡು ಆ ಬೀಜನ ಮತ್ತೆ ಬಿಸಾಕ್ತಿವಿ, ಇಲ್ಲ ನಾವು ಅದ ಬೀಜನ ನೆಕ್ಸ್ಟ್ ಬೀಜೋತ್ಪಾದನೆಗೆ ಏನಕ್ಕಾರು ಬಳಸ್ಕೋಬಹುದು. ಆ ತರದ ಹಣ್ಣು ಇದು. ರಾಂಬುತಾನ ಸೇಮ್ ಹೀಗೆ ಇರುತ್ತೆ, ಆದ್ರೆ ಈ ಏನು ಹೊರಗಡೆ ಕವಚದ ಭಾಗ ಇರುತ್ತಲ್ಲ, ಆ ಕವಚದ ಮೇಲೆ ಸ್ವಲ್ಪ ಹೇರಿ ಗ್ರೋತ್ ಇರುತ್ತೆ, ಅಂದ್ರೆ ಸ್ವಲ್ಪ ಕೂದಲು ತರ ಇರುತ್ತೆ. ಅದು ನೋಡಕ್ಕೂ ತುಂಬಾ ಚೆನ್ನಾಗೆ ಕಾಣುತ್ತೆ. ರಾಂಬುತಾನ ಹಣ್ಣು ಎರಡು ಒಂದೇ ಜಾತಿಗೆ ಸೇರಿದವು, ಬೆಳೆ ಮಾಡೋದೆಲ್ಲ ಒಂದೇ ಪದ್ಧತಿ. ಇದು ಸ್ವಲ್ಪ ಒಂದು ಅರೆ ಮಲೆನಾಡಿಂದ ಮಲೆನಾಡು ಪ್ರದೇಶದಲ್ಲಿ ಬೆಳೆಯಕ್ಕೆ ತುಂಬಾ ಸೂಕ್ತ. ಡ್ರೈ ರೀಜನ್ ಅಲ್ಲೂ ಬೆಳಿಬಹುದು, ಆದ್ರೆ ಸೂಕ್ತವಾಗಿ ಬೆಳೆಯಕ್ಕಾಗೋದನ್ನ ಸ್ವಲ್ಪ ಮಲೆನಾಡು ಮತ್ತೆ ಅರೆ ಮಲೆನಾಡು ಪ್ರದೇಶದಲ್ಲಿ ಚೆನ್ನಾಗಿ ಇದು ಇಳುವರಿ ಬರುತ್ತೆ, ಅವರು ಬೆಳಿಬಹುದು. ಮತ್ತೆ ಇದನ್ನ ತಿನ್ನೋದಕ್ಕೆ ಏನು ಹೆಚ್ಚಿನದಾಗಿ ಬಳಕೆ ಇಲ್ಲ. ಇದು ಯೂಶ್ವಲಿ ಸ್ಟಾರ್ ಹೋಟೆಲ್ಸ್ ಅಲ್ಲಿ ಚೆನ್ನಾಗಿ ಬಳಸ್ತಾರೆ, ಮತ್ತೆ ಇದರಲ್ಲಿ ಐಸ್ ಕ್ರೀಮ್ ಇದರಲ್ಲೆಲ್ಲ ಮೇಲ್ಗಡೆ ಅದನ್ನ ಬರೀ ಸಲಾಡ್ ಆಗಿ ಇಟ್ಕೊಡೋಕೆ ಈ ತರ ಬಳಕೆ ಮಾಡ್ತಾರೆ ಹಣ್ಣನ್ನ. ಆ ತಿರುಳನ್ನ ತೆಗೆದ್ಬಿಟ್ಟು ಕಳ್ಸೋದು, ತಿರುಳನ್ನ ಪ್ರೊಸೆಸ್ ಮಾಡೋದು ಸಂಸ್ಕರಣಾ ಘಟಕಗಳಲ್ಲಿ, ಈ ತರ ಎಲ್ಲ ಅವಕಾಶ ಇದೆ ಅದರಲ್ಲಿ. ಮತ್ತೆ ಇದು ಕೂಡ ಅಷ್ಟೇ, ತುಂಬಾ ಕಾಸ್ಟ್ಲಿ ಇದೆ ಅದು ಹಣ್ಣಿಂದು ಬೆಲೆ. ಪ್ರೊಡಕ್ಷನ್ ಕೂಡ ಸ್ವಲ್ಪ ಕಷ್ಟ ಇದೆ, ಯಾಕಂದ್ರೆ ಅದು ಏನು ನಮ್ಗೊಂದು 100 ಕಾಯಿ ತೆಗೆದ್ರು ಅದರಲ್ಲೊಂದು 1 ಕೆಜಿ ಅಷ್ಟು ತಿರುಳು ಸಿಗೋದು ಕಷ್ಟ, ಹಾಗಾಗಿನೆ ಅದು ಕಾಸ್ಟ್ಲಿ ಇದೆ. ಬೆಂಗಳೂರು ಮೈಸೂರು ಇಂಥ ನಗರಗಳಲ್ಲಿ ಬಹಳಷ್ಟು ಬೇಡಿಕೆ ಇದೆ. ಮಾರ್ಕೆಟ್ ನೋಡಿಕೊಂಡು ರೈತರು ಬೆಳೆದಿಗೆಲ್ಲ ಕೆಲವರು ಮಲೆನಾಡು ಭಾಗದಲ್ಲಿ 1-2 ಈ ತರ ಹಾಕೊಳ್ಳೋದ್ರ ಮೂಲಕ ಶುರು ಮಾಡ್ತಾ ಇದಾರೆ. ಕಮರ್ಷಿಯಲ್ ಆಗಿ ಕಲ್ಟಿವೇಟ್ ಮಾಡೋದಾದ್ರೂ ಇದನ್ನೆಲ್ಲ 1/2 ಎಕರೆಗಿಂತ ಜಾಸ್ತಿ ರೆಕಮೆಂಡ್ ಮಾಡೋದಿಲ್ಲ, ಅದಕ್ಕಿಂತ 1/2 ಎಕರೆ ಒಳಗಡೆ ಇದನ್ನ ಬೆಳೆಯೋದಾದ್ರೆ ಒಂದು ಭಾಗದಲ್ಲಿ ಬೆಳಿಬಹುದು. ಕಾಫಿ ತೋಟಗಳ ಬದುಗಳ ಸಾಲಲ್ಲಿ ಇಂಥ ಕಡೆ ಎಲ್ಲ ಇದನ್ನ ಬೆಳೆಯಕ್ಕೆ ತುಂಬಾ ಸೂಕ್ತವಾಗಿದೆ. ನೇರಳೆ ಹಣ್ಣು ಇದಕ್ಕೂ ಕೂಡ ಇವತ್ತು ಹೆಚ್ಚು ಬೇಡಿಕೆ ಬಂದಿದೆ, ಹೇಗೆಲ್ಲ ನೂತನ ಬೇಸಾಯ ಕ್ರಮಗಳನ್ನು ಅನುಸರಿಸಿ ನೇರಳೆಯನ್ನ ಬೆಳಿಬಹುದು? ನೇರಳೆ ಹಣ್ಣಲ್ಲೂ ಅಷ್ಟೇ, ಮುಂಚೆ ನಾವು ಇದನ್ನ ಯಾರು ಬೆಳೆ ಅಂತ ಬೆಳೀತಿರ್ಲಿಲ್ಲ, ಅದನ್ನ ಏನು ನಮ್ಮ ಬೇಲಿ ಸಾಲ್ಗಳಲ್ಲಿ ಸಿಕ್ತಿತ್ತು, ಮತ್ತೆ ಎಲ್ಲಿ ತೋಟಗಳಲ್ಲಿ 1-2 ಹಣ್ಣು ಇರ್ತಿತ್ತು ಅವನ್ನ ತಿಂದು ನಾವು ಸಂತೋಷ ಪಡ್ತಾ ಇದ್ದು. ಇವತ್ತೀಗ ನಮಗೆ ಬೇಕು ಅಂತಂದ್ರು ಸಿಗದೇ ಇರೋಂತ ಪರಿಸ್ಥಿತಿ ಬಂದಿದೆ. ಮತ್ತೆ ಇದರಲ್ಲಿ ಇನ್ನೊಂದು ಏನು ಅಂತಂದ್ರೆ ಬೆಳೆದ್ರು ಕೂಡ ಇದನ್ನ ಮಾರುಕಟ್ಟೆ ಅಷ್ಟು ಸುಲಭ ಇಲ್ಲ, ಯಾಕೆಂದ್ರೆ ಕಿತ್ತು ಅದು ತುಂಬಾ ಮೇಲ್ಗಡೆ ಫ್ಲಶ್ ತುಂಬಾ ಡೆಲಿಕೇಟ್ ಸಖತ್ ಸ್ಮೂತ್, ಅದು ನಾವು ಸಾಗಾಟ ಮಾಡ್ಬೇಕಾದ್ರೆ ಹಾಳಾಗ್ಬಿಡ್ಬೋದು, ಮತ್ತೆ ಕಿತ್ತು ನಾವು ಅದನ್ನ ಕೈಲಿ ಎತ್ತಿ ಇಡಬೇಕಾದ್ರೆಲ್ಲ ಹಾಳಾಗ್ಬೋದು. ಹಾಗಾಗಿ ಇದು ಸ್ವಲ್ಪ ಕಷ್ಟನೇ ಇದು ಬೆಳೆ ಇದನ್ನ ಹಾರ್ವೆಸ್ಟ್ ಮಾಡ್ಬೇಕಾದ್ರೆ. ಹಂಗಾಗಿ ಇದಕ್ಕೆ ರೇಟ್ ಜಾಸ್ತಿ. ಇವಾಗ ಏನಂತ ಅಂದ್ರೆ ಶುಗರ್ ಪೇಷಂಟ್ಸ್ ಇದ್ರದ್ದು ಸಿರಪ್ ಆಗಿರ್ಬೋದು ಮತ್ತೆ ಇದ್ರದ್ದು ಹಣ್ಣನ್ನ ಬಳಕೆ ಮಾಡಕ್ಕಾಗಿರ್ಬೋದು ಬಹಳಷ್ಟು ಬೇಡಿಕೆ ಇದೆ. ಔಷಧೀಯ ಗುಣಗಳಿದೆ ಅಂತ ಇದರಲ್ಲಿ ಪ್ರೂವ್ ಆದ ನಂತರ ಶುಗರ್ ಪೇಷಂಟ್ಸ್ ಇದನ್ನ ಹೆಚ್ಚಿನದಾಗಿ ಬಳಸಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹಾಗಾಗಿ ಇನ್ನು ನಮ್ಗೆ ಎಲ್ಲರಿಗೂ ಬೇಕು ಅಂದಾಗ ಸಿಗೋ ಲೆವೆಲ್ಗೆ ಇಲ್ಲ, ಹಾಗಾಗಿ ಇದನ್ನ ಕಲ್ಟಿವೇಷನ್ ಮಾಡಕ್ಕೆ ತುಂಬಾ ಸೂಕ್ತವಾಗಿದೆ. ಏನು ನಮ್ಗೆ ಒಣ ಪ್ರದೇಶ ಇದೆ ಅದರಲ್ಲೇ ಆರಾಮಾಗಿ ಬೆಳಿಬಹುದು ನಾವು ಇದನ್ನ ಈ ಬೆಳೆನ. ಇದಕ್ಕೇನು ಹೆಚ್ಚಿನದಾಗಿ ನೀರ್ ಬೇಕಾಗಿಲ್ಲ. ಮತ್ತೆ ಇದು ಮರನೂ ಅಷ್ಟೇ, ಮುಂದೆ ನೇರಳೆ ಮರ ಸ್ವಲ್ಪ ಮರ ದಪ್ಪ ಆದ್ಮೇಲೆ ಅದ್ರ ಟಿಂಬರ್ ವ್ಯಾಲಿನೂ ನೇರಳೆ ಸ್ವಲ್ಪ ಹೆಚ್ಚಿನ ಮಟ್ಟಕ್ಕೆ ಇಲ್ಲ ಅಂದ್ರೆ ಒಂದು ಸಾಧಾರಣ ಮಟ್ಟಕ್ಕೆ ಟಿಂಬರ್ ವ್ಯಾಲಿ ಅದಕ್ಕೂ ಕೂಡ ಇದೆ. ಈಗ ಹೊಸ ಕೆಲವು ತಳಿಗಳು ಕೂಡ ಎಲ್ಲ ಕೆಲವು ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಿಡುಗಡೆ ಮಾಡಿದ್ದಾವೆ. ಸ್ವಲ್ಪ ಬೀಜ ಸಣ್ಣದಾಗ ಬಂದು ದಪ್ಪ ಫ್ಲೆಶ್ ಬರೋ ತರದ್ದು ದಪ್ಪ ತಿರುಳು ಬರೋ ತರದ್ದೆಲ್ಲ ತಳಿಗಳು ಬಂದಿದೆ. ಜಿಮ್ ನೇರಳೆ ಎಲ್ಲ ಸೀಡ್ಲೆಸ್ ಕೂಡ ಸೀಡ್ಲೆಸ್ ಅಂತಂದ್ರೆ ಫುಲ್ ಸೀಡ್ಲೆಸ್ ಆಗೋದಿಲ್ಲ, ಸಣ್ಣ ಬೀಜ ಬರುತ್ತೆ ಅದನ್ನ ಸೀಡ್ಲೆಸ್ ಅಂತ ಕೂಡ ಕರೀತಾರೆ. ಆ ತರ ತಳಿಗಳೆಲ್ಲ ಬಂದಿರೋದ್ರಿಂದ ರೈತರು ಆಯ್ಕೆ ಮಾಡ್ಕೊಂಡು ಇದನ್ನ ಇದನ್ನು ಅಷ್ಟೇ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಬೆಳೆಯೋದು ಸೂಕ್ತ. ಯಾಕಂದ್ರೆ ಇದೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದ್ಬಿಟ್ರೆ ನಾವು ಮಾರುಕಟ್ಟೆ ಮಾಡೋದಾಗ್ಲಿ ಅದನ್ನ ಕುಯಿಲಿಗೆ ನಮಗೆ ಜನಗಳು ಸಿಗೋದಕ್ಕಾಗ್ಲಿ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಸಣ್ಣ ಪ್ರಮಾಣದಲ್ಲಿ ನೇರಳೆಯನ್ನು ಕೂಡ ಬೆಳಿಬಹುದು. ಇದು ಕೂಡ ನಮ್ಮ ಹಾಸನ ಜಿಲ್ಲೆಯಲ್ಲಿ ಬೆಳೆಯಕ್ಕೆ ಚನ್ನರಾಯಪಟ್ಟಣ ಅರಸೀಕೆರೆ ಹೊಳೆನರಸೀಪುರ ಈ ಭಾಗಗಳಲ್ಲಿ ಬೆಳೆಯಕ್ಕೆ ಸೂಕ್ತವಾದ ಬೆಳೆ ಇದು. ಇವತ್ತು ಈ ಅಪ್ರದಾನ ಹಣ್ಣುಗಳಿಗೆಲ್ಲ ಸಾಕಷ್ಟು ಬೇಡಿಕೆ ಇದೆ. ಇದರಿಂದ ಹೆಚ್ಚು ಹಣವನ್ನು ನಮ್ಮ ರೈತರು ಸಂಪಾದನೆ ಮಾಡಬಹುದು ಅನ್ನುವಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಈ ನಿಟ್ಟಿನಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಈ ಅಪ್ರದಾನ ಹಣ್ಣುಗಳನ್ನು ಬೆಳೆಯಲಿಕ್ಕೆ ಪ್ರೋತ್ಸಾಹ ಮಾಡಲಿಕ್ಕೆ ಏನಾದರೂ ಕಾರ್ಯಕ್ರಮಗಳು ಮತ್ತು ಯೋಜನೆಗಳಿದ್ದಾವ? ಹೌದು, ನಮ್ಮ ಅಪ್ರದಾನ ಹಣ್ಣುಗಳ ಬೆಳೆಗಳಿಗೆ ಸಹಾಯಧನ ಎಲ್ಲ ಇದೆ. ಬಟರ್ ಫ್ರೂಟಿಗೆಲ್ಲ ನಾವು ಒಂದು ಹೆಕ್ಟೇರ್ಗೆ 20,000 ರೂಪಾಯಿ, ಅಂದರೆ 2.5 ಎಕರೆಗೆ 20,000 ರೂಪಾಯಿ ಕೊಡುವಂತಹ ಒಂದು ಯೋಜನೆ ಕೂಡ ನಮ್ಮ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಲ್ಲಿ ಇದೆ. ಅದೇ ರೀತಿ ಡ್ರ್ಯಾಗನ್ ಫ್ರೂಟಿಗೂ ಕೂಡ ನಮ್ಮ ರೈತರು ಬೆಳಿತೀವಿ ಅಂತಂದ್ರೆ ಹೆಕ್ಟೇರ್ಗೆ 30,000 ರೂಪಾಯಿ ಅದಕ್ಕೂ ಕೂಡ ಸಿಗುತ್ತೆ. ಹಾಗಾಗಿ ಇವೆರಡು ಬೆಳೆಗಳಿಗೆ ಇಲಾಖೆಯಿಂದ ಸಹಾಯಧನ ಸಿಗ್ತಾ ಇದೆ. ರೈತರು ಇದನ್ನ ಬಳಕೆ ಮಾಡಿಕೊಂಡು ಅವರ ಜಮೀನಿನಲ್ಲಿ ಬೆಳೆದು ಲಾಭ ಗಳಿಸಬಹುದು ಅಂತ ನಾನು ಕೇಳ್ಕೊತೀನಿ ರೈತರಲ್ಲಿ. ಈ ಅಪ್ರದಾನ ಹಣ್ಣುಗಳ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕವನ್ನು ಮಾಡುವಂತದ್ದು ಹೇಗೆ? ನಂದು ದೂರವಾಣಿ ಸಂಖ್ಯೆ 7019255501. ಇನ್ನೊಮ್ಮೆ ಹೇಳಿ, 7019255501. ಒಳ್ಳೆದು ಡಾಕ್ಟರ್ ರಾಜೇಶ್ ಅವರ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯಬಹುದಾದ ಅಪ್ರದಾನ ಹಣ್ಣುಗಳ ಪರಿಚಯ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಅಪ್ರದಾನ ಹಣ್ಣುಗಳ ಪರಿಚಯವನ್ನ ಮಾಡಿಕೊಟ್ರಿ, ಹೇಗೆ ಅವುಗಳನ್ನ ಬೆಳೆಯಬಹುದು, ಅವುಗಳಿಂದ ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನ ಬಹಳ ವಿವರವಾಗಿ ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಅಪ್ರಧಾನ ಹಣ್ಣುಗಳ ಬೇಸಾಯ ಕ್ರಮ ಈ ಕುರಿತಂತೆ ಅರಕಲಗೂಡಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಿ ರಾಜೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಬಾಳೆಯ ಬೇಸಾಯ ಕ್ರಮಗಳು ಹಾಗೂ ಸಮಗ್ರ ರೋಗ ಕೀಟಗಳ ನಿಯಂತ್ರಣ ಕ್ರಮ ಈ ಕುರಿತಂತೆ ಬೇಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ರಘು ಅವರೊಂದಿಗಿನ ಸಂದರ್ಶನವನ್ನ ಪ್ರಸಾರ ಮಾಡ್ತೇವೆ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಹಲಸಿರಿ ಮೂಡಿ ಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ದಂಪತಿಗಳಿಗೆ ಆಸರೆ ಸಂತಸ ಐವಿಎಫ್ ಅಂಡ್ ಎಂಡೋ ಸರ್ಜರಿ ಸೆಂಟರ್ ಮೈಸೂರು ಮತ್ತು ಹಾಸನ್. ಕಾಲ್ 9620000969. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹಿ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್